ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯೂ ಆಗದು ನಿರಾಸರೆ ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ, ಪರಂತು ಸಭೀ ಡಾಲೆ ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಕೆ ಸೇ ಭೀ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಕೃಷಿ ಅನುಭವಗಳು ಈ ವಿಷಯವಾಗಿ ಕಿರವತ್ತಿ ನೇಮಿನಹಳ್ಳಿಯ ಉದಯ್ ಬಾಳ ಸೋಮಾಪುರ್ಕರ್ ಅವರೊಡನೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಕಿರವತ್ತಿ ನೇಮಿನಗಲ್ಲಿ ಇಲ್ಲಿಯ ಉದಯ್ ಬಾಳ ಸೋಮಾಪುರ್ಕರ್ ಅವರಿದ್ದಾರೆ. 4 ಎಕರೆ ಜಮೀನಿನೊಳಗೆ ಅನೇಕ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಮತ್ತು ಉತ್ಕೃಷ್ಟವಾಗಿನೇ ಬೆಳೀತಾ ಇದ್ದಾರೆ. ಹೇಗೆ ಬೆಳೀತಾ ಇದ್ದಾರೆ ಅನ್ನೋದನ್ನ ಈಗ ನಾವು ಕೇಳೋಣ. ನಮಸ್ಕಾರ ಉದಯ್. ನಮಸ್ಕಾರ ಉದಯ್. 4 ಎಕರೆ ಜಮೀನು ಎಷ್ಟು ವರ್ಷದಿಂದ ಇದೆ? ಇದು ಅಂದ್ರೆ 20-25 ವರ್ಷದಿಂದ ಮಾಡ್ತಾ ಇದ್ದೆ. ನೀವು ಹಿಡಿದಿದ್ದ ನಿಮ್ಮ ತಂದೆಯವರು? ನಮ್ಮ ತಂದೆಯವ್ರು ಮಾಡಿ ಸರ್. ತಂದೆಯವ್ರು ಮಾಡಿ. ಚಲೋ ಐತಾ ಭೂಮಿ? ಚಲೋ ಐತಿ ಭೂಮಿ. ಹೆಂಗಿದೆ ಮಣ್ಣು? ಮಣ್ಣು ಚಲೋ ಇದೆ ಸರ್. ಹೆಂಗೆ? ಕೆಂಪು ಕಪ್ಪು ಮಣ್ಣು. ಕಪ್ಪು ಮಣ್ಣು. ಅದು ಚಲೋ ಐತೆ ಅಂತ ಹೆಂಗ್ ಗೊತ್ತಾಗ್ತದೆ ನಿಮ್ಗೆ? ಅಂದ್ರೆ ಬೆಳೆ ಚಲೋ ಬರ್ತೈತಲ್ಲ ಸರ್. ಬೆಳೆ ಬರೋದ್ರ ಮೇಲೆ ಗೊತ್ತಾಗುತ್ತೆ ಸರ್. ಮತ್ತೆ ಅದನ್ನ ಖರೀದಿ ಮಾಡುವಾಗ ಅದು ಒಳ್ಳೆ ಭೂಮಿ ಅಂತ ಗೊತ್ತಾಕಿತ್ತ ನಿಮ್ಗೆ? ಖರೀದಿ ಮಾಡಿದಲ್ಲ ಸರ್. ನಮ್ದು ಅಜ್ಜವ್ರದ ಕಾಲ. ಆಮೇಲೆ ನೀವು ಭೂಮಿನ ಹಿಡಿದಿಲ್ಲ? ಇಲ್ಲ ಸರ್, ಹಿಡಿದಿಲ್ಲ. ಯಾಕೆ ಅಂದ್ರೆ ಮತ್ತೆ ಅಲ್ಲಿ ಅಷ್ಟೇ ಭೂಮಿ ಇದ್ದಿದ್ದು ಅಷ್ಟು ನಮ್ಮ 4 ಎಕರೆ. ನಮ್ಮ ತಂದೆಯವ್ರು ಒಬ್ರು ಅಲ್ಲ, ನಾವು ಹಂಗಾಗಿ ಅಷ್ಟೇ ಉಳಿ ಸರ್ ಮಾಡ್ಕೊಂಡು ಬಂದ್ರು. ಎಷ್ಟು ಜನ ನೀವು ಅಂತಮ್ರು? ಒಬ್ಬರೇ ಸರ್. ಅದು 4 ಎಕರೆ ಮತ್ತೆ ನಿಮ್ಗೆ ಬಂದಿದೆ? ಹಾಂ, ನಮ್ಗೆ ಬಂದಿದೆ. ಏನೇನು ಬೆಳಿತೀರಪ್ಪ? ಹತ್ತಿ ಬೆಳಿತೀವಿ ಸರ್, ಮತ್ತೆ ಮೆಕ್ಕೆಜೋಳ ಬೆಳಿತೀವಿ, ಭತ್ತ ಬೆಳಿತೀವಿ ಸರ್. ನೀರಾವರಿ ಐತೆ? ನೀರಾವರಿ ಇಲ್ಲ ಸರ್. ಇಲ್ಲ ಮೇಲೆ ನೀರಾವರಿ ಮಾಡ್ಬೇಕು, ಬೋರ್ ಹೊಡಿಬೇಕಂತೇಳಿ ಸರ್. ಕಬ್ಬು ಹಚ್ಚಲಿಕ್ಕೆ ಇನ್ನೂ ಬೋರ್ ಹೊಡೆದಿಲ್ಲ? ಹೊಡೆದಿಲ್ಲ ಸರ್. ಈ ಸಲ ಹೊಡಿಬೇಕಂತೇಳಿ ಐತೆ ಸರ್. ಅಲ್ಲಿ ನೀರು ಬೀಳುತ್ತೆ ಗ್ಯಾರಂಟಿ ಇದೆಯಾ? ಹಾಂ, ಗ್ಯಾರಂಟಿ ಬೀಳುತ್ತೆ ಸರ್. ನೀರು ಹೆಂಗೆ ಹೇಳ್ತೀರಿ? ಅಂದ್ರೆ ಅಲ್ಲಿ ಕೆರೆನೂ ಐತೆ ಸರ್ ಮೇಲೆಗಡೆ. ಹಾಂ, ನೀರು ಅಲ್ಲಿ ಬಾಜು ಆಜು ಬಾಜು ಅವ್ರು ಹೊಡೆದಿದ್ದಾರೆ ಸರ್. ಹಾಂ, ನೀರು ಸಾಗಿತ್ತು ಸರ್. ಅವ್ರಿಗೆ ಸಿಕ್ಕಿದೆ? ಹಾಂ, ಸಿಕ್ಕಿದೆ ನೀರು. ಭತ್ತ ಮತ್ತು ಮಳೆಗಾಲದಾಗ ಬೆಳಿತಾರ? ಹಾಂ, ಮಳೆಗಾಲದಾಗ ಬೆಳಿತಾರೆ. ಹ್ಞೂ. ಭತ್ತ ಆದಮೇಲೆ? ಭತ್ತ ಆದಮೇಲೆ ಹೆಸರು ಹಾಕ್ತೇವೆ ಸರ್. ಹೆಸರು ಇಲ್ಲಾದ್ರೆ ಅಲ್ಸಂದಿ. ಹೆಸರು ಇಲ್ಲ ಅಲ್ಸಂದಿ. ಶೇಂಗಾ ಅಂತ ಎಲ್ಲ ಹಾಕಲ್ಲ? ಶೇಂಗಾ ಆಗಿದ್ರೆ ಇಲ್ಲಿ ಇದು ಕಾಟ ಬಾ ಸರ್, ನಮ್ಮ ಮಿಕ್ಕದ ಕಾಟ. ಬೇಸಿಗೆ ಒಳಗೆ ಏನು ಬೆಳೆಯೋಕ್ಕಾಗಲ್ಲ? ಬೇಸಿಗೆ ಒಳಗೆ ಸರ್ ನೀರಾವರಿ ಇದ್ರೆ ಬೆಳಿಬೋದು ಸರ್. ಈಗ ಬೋರ್ ಹೊಡೆದ್ರೆ ಮಾತ್ರ ಬೆಳಿಬೋದು ಸರ್. ಸುತ್ತಮುತ್ತ ಬೆಳೀತಾ ಇದಾರ ಬೋರ್ ಇದ್ದವರು? ಹಾಂ, ಇದ್ದವ್ರು ಬೆಳೀತಾರೆ ಸರ್. ಏನು ಬೆಳೀತಾರೆ? ಇದು ಗೊಂಜಾಳ ಮೆಕ್ಕೆಜೋಳನೂ ಜಾಸ್ತಿ ಹಾಕ್ತಾರೆ ಸರ್ ಇಲ್ಲಿ. ನೀರಾವರಿನು ಮೆಕ್ಕೆಜೋಳ ಸೋಯಾಬೀನು. ನೀವು ಭತ್ತ ಹೇಳಿದ್ರಿ, ಗೋವಿನ ಜೋಳ ಹೇಳಿದ್ರಿ, ಹತ್ತಿ ಹೇಳಿದ್ರಿ, ಯಾವ ಬೆಳೆ ನಿಮ್ಗೆ ಭಾಳ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ? ನಮ್ಗ ಇದು ಮೆಕ್ಕೆಜೋಳನ ಸ್ವಲ್ಪ ಖುಷಿ ಸರ್, ಯಾಕಂದ್ರೆ ಕೆಲಸ ಕಮ್ಮಿ ಸರ್, ದುಡಿಮೆ ಅದಕ್ಕೆ ಉತ್ಪನ್ನ ಜಾಸ್ತಿ ಆಗ್ತದೆ ಸರ್. ಆದಾಯನು ಜಾಸ್ತಿ? ಹಾ ಜಾಸ್ತಿ ಸರ್. ಅಂದ್ರೆ ಎಷ್ಟು ಅಂತರದಲ್ಲಿ ಎಂತೆಂತ ಬೀಜ ಹಾಕ್ತೀರಿ, ಯಾರು ಕೊಡ್ತಾರೆ ಬೀಜ? ಬೀಜ ಸರ್ ಇಲ್ಲಿಂದ ತಗೋತೇವೆ ಸರ್, ನಾವು ಕಿರುವತ್ತಿಯಲ್ಲಿ ಅಂಗಡಿಯಲ್ಲಿ ಸರ್, ಸೊಸೈಟಿಯಲ್ಲಿ ಕೊಡ್ತಾರೆ ಸರ್ ಅದು ಬೀಜ. ಅಂದ್ರೆ ಕೃಷಿ ಇಲಾಖೆ ಅವ್ರು ಕೊಡ್ತಾರೆ? ಕೊಡ್ತಾರೆ ಸರ್. ಈಗ ಎರಡು ಪುಟ್ ಬನ್ನಿ ಸರ್ ಅದು ಸಾಲು, ಒಂದು ಪುಟ್ಟಿಗೆ ಒಂದು ಕಾಳು ಹಾಕ್ತೇವೆ ಸರ್. ಮಳೆಗಾಲದಾಗ ಬೆಳೆಯುತ್ತೆ? ಮಳೆಗಾಲದಾಗ ಬೆಳೆಯುತ್ತೆ ಸರ್. ಎಷ್ಟು ಬೆಳೆದ್ರಿ, ಎಷ್ಟು ವರ್ಷದಿಂದ ಬೆಳೀತಾ ಇದ್ದಾರೆ ಇದನ್ನ? ಈಗ ಮೆಕ್ಕೆಜೋಳ ಸರ್ ಈಗ ಸದ್ಯ ಬಂದಿದೆ ಸರ್ ಅದು ನಮ್ಮ ಕಡೆ, ಇಲ್ಲಾಂದ್ರೆ ಮೊದಲು ಹತ್ತಿ ಬೆಳೀತಿದ್ದೆ ನಾವು. ಈಗ ಒಂದು 5-6 ವರ್ಷ ಆಯ್ತು ಸರ್ ಜಾಸ್ತಿ ಅಂದ್ರೆ ಮೆಕ್ಕೆಜೋಳನ ಬೆಳೆ. ಹತ್ತಿ ಬಿಟ್ಬಿಟ್ರಿ? ಹತ್ತಿನೂ ಹಾಕ್ತೀವಿ ಸರ್, ಆದರೂ ಕಮ್ಮಿ, ಹತ್ತಿಗೆ ಖರ್ಚು ಭಾಳ ಸರ್, ಹಂಗಾಗಿ ಮೆಕ್ಕೆಜೋಳ ಜಾಸ್ತಿ ಹಾಕ್ಲಿಲ್ಲ. ಹತ್ತಿಗೆ ಏನು ಖರ್ಚು? ಅದಕ್ಕೆ ಗೊಬ್ಬರ ಗಿಬ್ಬರ ಭಾಳ ಬೇಕು ಸರ್. ಅದಕ್ಕೆ ಯಾವ ಗೊಬ್ಬರ? ಈ ಡಿ ಎ ಪಿ ಸರ್, ಡಿ ಎ ಪಿ ಗೊಬ್ಬರ ಭಾಳ ಬೇಕು. ಎಷ್ಟು ಒಂದು ಬೆಳಿಗ್ಗೆ ಒಂದ್ಸಲ ಎರಡು ಸಲ ಹಾಕ್ತೀರಿ? 3-4 ಸಲ ಹಾಕ್ಬೇಕು ಸರ್ ಅದ ಹತ್ತಿಗೆ. ಅಂದ್ರೆ ಚಲೋ ಬರ್ತದೆ ಸರ್. ಹೆಂಗೆ ಹಾಕ್ತೀರಿ ಅದನ್ನು? ಅದೇ ಬುದ್ಲಿನ ತೆಗ್ದು ಹೊಡೆದು ಹಾಕ್ತೀವಿ ಸರ್. ಒಂದೇ ಕಡೆ ಹಾಕ್ಬಿಡ್ಬೋದು? ಹಾಂ ಒಂದೇ ಕಡೆ ಹಾಕ್ಬೋದು. ಎಷ್ಟು ಹಾಕ್ತೀರಿ? ಒಂದೊಂದು ಸಲ 100-200 ಗ್ರಾಮ್ ಹಾಕ್ತೀವಿ ಸರ್. ಮುಟ್ಗಿಲೇ ಹಾಕ್ತೀರಿ? ಹಾಂ ಮುಟ್ಗಿಲೇ ಹಾಕ್ಬೋದು ಸರ್. ಎಷ್ಟು ಮುಟ್ಗಿ? ಒಂದೊಂದು ಮುಟ್ಗಿ ಒಂದೊಂದು ಗಿಡ ಹಾಕ್ತೀವಿ ಸರ್. ಒಂದು 3-4 ಸಲ ಹಾಕ್ತೀವಿ ಸರ್. ಎಷ್ಟು ಗಿಡ ಇದಾವೆ ಕುಂದಿರ್ತಾವೆ? ಹಾಂ ಎಷ್ಟು ಗಿಡ ಕುಂದಿರ್ತಾವೆ ಅದೇನು ಲೆಕ್ಕ ಇಲ್ಲ? ಲೆಕ್ಕ ಇಲ್ಲ ಸರ್ ಗಿಡ. ಅಂದ್ರೆ ನಾಗಿರ ಪುರ ಅಂದ್ರೆ ಭಾಳ ಗಿಡ ಹಾಕ್ತೀನಿ. ಒಂದು ಎಕರೆ ಹಾಕ್ತೀರ? ಇಲ್ಲ ಮೊದಲು ಪೂರ 4 ಎಕರೆ ಹಾಕ್ತಿದ್ವಿ ಸರ್, ಈಗ ಒಂದು ಸ್ವಲ್ಪ ಮೆಕ್ಕೆಜೋಳ ಅದೊಂದು ಸ್ವಲ್ಪ ಹಾಕ್ತೇವೆ ಸರ್. ಅರ್ಧ ಹಿಂಗೆ ಮುಟ್ಟಿಗೆ 3 ತಿಂಗಳಿಗೆ ಒಂದ್ಸಲ, 3 ತಿಂಗಳ ಒಂದ್ಸಲ ಒಂದ್ಸಲ ಭಾಳ ಖರ್ಚು ಬರ್ತದೆ. ಹಂಗಾದ್ರೆ ಭಾಳ ಖರ್ಚು ಬರ್ತೈತೆ ಸರ್ ಹತ್ತಿ. ಈಗ ಕಡಿಮೆ ಅಂದ್ರೆ ಎಷ್ಟು ಬೆಳಿತೀರಿ ಹಂಗಾದ್ರೆ? ಏನ್ರಿ ಹತ್ತಿ ಸರ್, ಹತ್ತಿ ಅದು ಬರ್ತದೆ ಸರ್ ಪಾಕೆಟ್ಗೆ 8-10 ಕ್ವಿಂಟಲ್ ಬರ್ತದೆ ಸರ್. ಎಷ್ಟು ಚೀಲ ಗೊಬ್ಬರ ಬೇಕಾಗುತ್ತೆ ಅಷ್ಟು ಹಂಗೆ ಹಾಕಿದ್ರೆ? ಹಂಗೆ ಹಾಕಿದ್ರೆ ಸರ್ 25 ಚೀಲ ಗೊಬ್ಬರ ಬೇಕು ಸರ್. 25 ಚೀಲ ಗೊಬ್ಬರ ಬೇಕು ಸರ್. ಎಷ್ಟು? 25,000 ರೂಪಾಯಿ ಮೇಲೇನಾಗುತ್ತೆ? ಭಾಳ ಸುಟ್ಟಿ ಸರ್, 3,000 ರೂಪಾಯಿ ಕ್ವಿಂಟಲ್ ಸರ್ ಅದು ಡಿ ಎ ಪಿ ಗೊಬ್ಬರ. ಅದರಲ್ಲಿ ನಾವು ಕಡೆ ಯೂರಿಯಾ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ತೇವೆ ಸರ್ ಸ್ವಲ್ಪ. ಆ ಗೊಬ್ಬರಕ್ಕೆ ಒಂದು ಅರ್ಧಕ್ಕರ್ಧ ಅಲ್ಲಿ ಅರ್ಧಕ್ಕರ್ಧ ಅಲ್ಲೇ ಹೋಗ್ತದೆ ಸರ್. ಹಂಗಾಗಿ ಅದು ಹತ್ತಿ ಹಾಕೋದ ಬಿಟ್ಬಿಟ್ಟ ಸರ್ ಜನ ಜಾಸ್ತಿ. ಯಾವ ಹತ್ತಿ ಹಾಕ್ತಿದ್ರಿ? ಡಿಶಿ ಹಚ್ಚಿ ಸರ್. ಇಳುವರಿ ಎಷ್ಟು ಬರ್ತಿತ್ತು ಅದು? ಪಾಕೆಟ್ಗೆ 10 ಕ್ವಿಂಟಲ್ ಬರ್ತದೆ ಸರ್ ಚಲೋ ಚಲೋ ಬೆಳಿ ಬಂದ್ರೆ. ಎಷ್ಟು ಪಾಕೆಟ್ ಹಾಕ್ತಿದ್ರಿ? ನಾವು ಎರಡು ಪಾಕೆಟ್ ಹಿಂಗೆ ಹಾಕ್ತೇವೆ ಸರ್. ಒಂದು ಕ್ವಿಂಟಲ್ ಈಗ ನಿಮ್ಗೆ ದುಡ್ಡು ಎಷ್ಟು ಬರ್ತಿತ್ತು? ರೇಟ್ ಹೆಂಗಿತ್ತು? ರೇಟ್ 5,000-6,000 ಮಟ ಒಂದು ಕ್ವಿಂಟಲ್. ಅಂದ್ರೆ 30 ಕ್ವಿಂಟಲ್ ಹೆಚ್ಚುಕೊಂಡು ಬರ್ತಿತ್ತು ನಿಮಗೆ ಅಂದ್ರೆ 1-2 ಲಕ್ಷ ರೂಪಾಯಿ ಬರ್ತಿತ್ತು. ಹಾಂ ಅಷ್ಟು ಬರ್ತಿತ್ತಲ್ಲ. ಒಂದು ಖರ್ಚು ವೆಚ್ಚ ನಿಮ್ಗೆ ಒಂದು 50-60 ಸಾವಿರ ರೂಪಾಯಿ ಆಗ್ತಿತ್ತ? ಜಾಸ್ತಿ ಆಗ್ತಿತ್ತು ಸರ್. ಅರ್ಧ ಖರ್ಚು ಬಿಡಿ, ಅದು 1 ಲಕ್ಷ ರೂಪಾಯಿ ಖರ್ಚು ಅನ್ನೋದು ಲಾಸ್ಟ್ ಮಾಡಿ ತೆಗಿಯೋದು ಖರ್ಚು ಭಾಳ ಬರ್ತದೆ ಸರ್. ಎದಕ್ಕ ಬೀಜದ ಖರ್ಚು, ಗೊಬ್ಬರದ ಖರ್ಚು, ಮತ್ತೇನು? ಹತ್ತಿ ತೆಗ್ ಬಿಡಿಸುವಾಗ ಭಾಳ ಖರ್ಚು ಸರ್ ಅದಾಗ ಆಳಿಂದ. ಹಂಗೆ ಅವ್ರು ಬಿಡಿಸ್ತಾನೆ ಇರ್ಬೇಕು ತಿಂಗಳಗಟ್ಟಲೆ. 8-10 ದಿವಸಕ್ಕೊಮ್ಮೆ ಸ್ವಲ್ಪ ಬಿಡಿಸ್ತಾನೆ ಇರೋದು ಸರ್ ಅದು. ಅವಾಗ ಸ್ವಲ್ಪ ಖರ್ಚು ಭಾಳ ಬರ್ತೈತೆ ನಮ್ಮ ಆಳಿಂದ. ಎಷ್ಟು ಆಳು ಬಿಡಿಸ್ತಿದ್ರಿ ಹಿಂಗೆ? ಅದು ಆಳು ಕ್ವಿಂಟಲ್ ಲೆಕ್ಕ, ಕೆಜಿ ಲೆಕ್ಕ ಕೊಟ್ಬಿಡ್ತಿದ್ವಿ ಸರ್ ನಾವು. 10 ರೂಪಾಯಿ ಕೆಜಿ ಸರ್ ಅದು ಬಿಡಿಸಾಕ. ಎಷ್ಟು ಕೆಜಿ ಬಿಡಿಸ್ತೈತೆ ದಿನ? ದಿನ ಒಂದು 20-25 ಕೆಜಿ ಬಿಡಿಸ್ತಾರೆ ಸರ್. ಒಂದೊಂದು ಗಿಡದಾಗ ಬರ್ತಾನೆ ಒಂದು 1/2 ಕೆಜಿ? ಹಾಂ ಬರ್ತೈತೆ ಸರ್ ಅಷ್ಟು. ಹಲೋ. ಒಂದೊಂದು ಗಿಡದಾಗ 1/2 ಕೆಜಿ ಮಟನ್ ಹಿಂಗೆ ಹೊಡಿತೈತೆ ಸರ್. ಆ ಸಾಲಿನೊಳಗೆ ಅಡ್ಡಾಡಿ ಬಿಡಿಸ್ತಾರೆ ಸರ್. ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅದು? ಹಾಂ ಅದು ಕಷ್ಟನ ಸರ್. ಹೌದಲ್ಲ, ಎಲ್ಲ ಕಟ್ಗೆ ತೆರೆಸ್ಕೊಂತ ತೆರೆಸ್ಕೊಂಡೆ. ಕಟ್ಗೆ ಏನು ಮಾಡ್ತಿದ್ರಿ ಆಮೇಲೆ? ಆ ಕಟ್ಗೆ ಸುಟ್ಟು ಬಿಡ್ತಿದ್ವಿ ಸರ್ ನಾವು ಅಲ್ಲೇ ಹೊರಗ, ಇದು ಕಸು ಆಗ್ತದೆ ಅಂತೇಳಿ ಅಲ್ಲೇ ಸುಟ್ಟು. ಅಲ್ಲೇ ಭೂಮ್ಯಾಗ ಹಂಗೆ ಇರುತ್ತಲೇ ಸುಟ್ಟು ಬಿಡೋದು, ಕಡದ ಹಾಕ್ತೀವಿ. ಕಡದ ಹಾಕಿ ಸುಟ್ಟು ಬಿಡೋದು ಸರ್. ಉರುವಾಕರ್ ಬರ್ತಿತ್ತಲ್ಲ ಅದು? ಅದು ಬೆಂಡ್ ಇರ್ತೈತೆ ಸರ್, ಅದು ಬಳ್ಳಿ ಇರ್ತೈತೆ ಸರ್ ಸರ್, ಹಂಗಾಗಿ ಅಲ್ಲೇ ಸುಟ್ಟು ಬಿಡ್ತೇವೆ ಸರ್. ಅದಕ್ಕೆ ಗೊಬ್ಬರ ಆಗ್ತೈತೆ ಅಂತೇಳಿ ಗೊಬ್ಬರನೂ ಮಾಡೋಕೆ ಅಲ್ಲಿ ಸಣ್ಣ ಸಣ್ಣ ತುಂಡು ಮಾಡಿ ಬೀಸಾಕುವಂಥ ಮಷಿನ್ಗಳು ಇದಾವೆ, ಹಂಗೆ ಮಾಡಬೇಕು. ಸುಟ್ಟರೆ ಏನೂ ಉಪಯೋಗ ಆಗಲ್ಲ, ಅದೇ ಕೊಳೆಯೋದಿಲ್ಲ ಸರ್ ಅದು ಕಟ್ಟಿಗೆ. ಹ್ಞೂ ಗಟ್ಟಿರ್ತದಲ್ಲ ಸ್ವಲ್ಪ, 3 ತಿಂಗಳದೊಳಗೆ ಕೊಳೆಯುತ್ತೆ, ಮಣ್ಣಲ್ಲಿ ಮಿಕ್ಸ್ ಆಗಿಬಿಡುತ್ತೆ. 1 ಇಂಚು 2 ಇಂಚು ಆ ರೀತಿಯಾಗಿ ಕಟ್ ಮಾಡುವಂಥ ಮಷಿನ್ಗಳು ಬಂದಿದ್ದಾವೆ, ಅಂಥವು ಮಾಡಬೇಕು. ಹೌದಲ್ಲ, ಮುಂದೆ ಮಾಡಿ. ಈಗ ಸುಟ್ಟ ಹೇಳಂದ್ರೆ ಶಕ್ತಿನೂ ಇಲ್ಲ ಮತ್ತು ಬೇರೆ ಉಪಯೋಗನೂ ಇಲ್ಲ ಅಂತ ಹೇಳಂದ್ರೆ. ಹೌದಲ್ಲ, ಎಲ್ಲಿ ಮಾರಾಟ ಮಾಡ್ತಿದ್ರಿ? ಇಲ್ಲೇ ಇಲ್ಲೇ ಕಿರುವತ್ತಿಲ್ಲ ಸರ್. ಕಿರುವತ್ತಿಲ್ಲೇ ಮಾರಾಟ ಮಾಡೋದು. ಕಿರುವತಿ ಮಾರುಕಟ್ಟೆ ಫೇಮಸ್ ಇದಕ್ಕ ಹತ್ತಿಗೆ ಫೇಮಸ್. ಯಾರು ಬರ್ತಾರೆ ಖರೀದಿ ಮಾಡಕ್ಕೆ? ಖರೀದಿ ಮಾಡಕ್ಕೆ ಬಹಳ ದುರ್ದ ಪಾರ್ಟಿ ಬರ್ತಾರೆ ಸರ್. ಒಮ್ಮಿಗೆ ಮಾರ್ತಿದ್ರು ಅಥವಾ ಬಿಡಿಸ್ತಾರೆ ಹಂಗಂಗತ್ತ ಅಂತ? ಬಿಡಿಸ್ದಂಗೆ ಸರ್, 18 ವಾರಕ್ಕೆ ಒಂದ್ಸಲ ಟೆಂಡರ್ ಇರ್ತದೆ ಸರ್, ವಾರಕ್ಕೆ ಒಂದ್ಸಲ 15 ದಿವಸಕ್ಕೆ ಒಂದ್ಸಲ ಟೆಂಡರ್. ಟೆಂಡರ್ಗೆ ಒಂದೊಂದ್ಸಲ ಒಂದ್ ಅಡಿಗೆ ಎರಡು ಗಂಟೆಗೆ ಎಷ್ಟೆಷ್ಟು ಆಗ್ತದೆ ಅಷ್ಟು ಹಚ್ಕೊಂಡ್ರೆ ಹೋಗುದು ಸರ್. ಹಳ್ಳಿ ಮಾಡಿ ಮಾಡಕ್ಕೆ ಇದು ಮಾಡಕ್ಕೆ ಆಗಲ್ಲ, ಮಾರಾಟ ಮಾಡಕ್ಕೆ ಇಲ್ಲ ಸರ್, ಆಗೋಲ್ಲ ಸರ್. ಹಳ್ಳಿ ಮಾಡಕ್ಕೆ ಇಲ್ಲ ಯಾವ ಮಷಿನ್ ಇಲ್ಲ ಇಲ್ಲ ಸರ್. ಇಷ್ಟೆಲ್ಲ ಹತ್ತಿ ಬೆಳೀತಾರೆ, ಇಂಥಲ್ಲಿ ಒಂದು ಬೇಕು ಅನ್ಸುತ್ತೆ. ಹಾ, ಇದ್ರೆ ನಡೀತೆ ಸರ್. ನೀವು ಹಾಕ್ರಿ, ದುಡ್ಡು ಬೇಕಾ ಸರ್ ಅಷ್ಟು ಹಾಕ್ಲಿಕ್ಕೆ? ಸಾಲ ಸೌಲಭ್ಯ ತಗೊಳ್ಳೋಣ ಬ್ಯಾಂಕಲ್ಲಿ ನೀವು ತಗೋತೇವೆ ಸರ್, ಹಿಂಗೆ ಹೊಲದ ಸಂಬಂಧ ಏನೋ ತಗೋತೇವೆ ಸರ್. ಎಲ್ಲಿ ತಗೊಳ್ತೀರಿ ಸಾಲ? ಇಲ್ಲೇ ಈ ಬ್ಯಾಂಕ್ನಾಗ ಸರ್. ಬ್ಯಾಂಕ್ನಾಗ ಸಾಲ ತಗೊಳ್ತೀರಿ? ಯಾವ ಕೋಆಪರೇಟಿವ್ ಬ್ಯಾಂಕು ಅಥವಾ ಗೌರ್ಮೆಂಟ್ ಬ್ಯಾಂಕು? ಗೌರ್ಮೆಂಟ್ ಬ್ಯಾಂಕ್ ಸರ್, ಸಿಂಡಿಕೇಟ್ ಬ್ಯಾಂಕ್ ಸರ್. ಸಿಂಡಿಕೇಟ್ ಎಷ್ಟು ಬಡ್ಡಿ ಹಾಕ್ತಾರೆ ಅವ್ರು ನಿಮಗೆ? ಅದನ್ನೇನು ನೋಡಿಲ್ಲ ಅಷ್ಟು ಇದು ಮಾಡೋಣ ಸರ್. ಎಷ್ಟು ತಗೊಂಡಿದ್ರಿ, ಯಾವ್ದಕ್ಕೆ ಬಳಸಿದ್ರಿ ದುಡ್ಡು? ಈ ಹೊಲ ಸಂಬಂಧ ತಗೋತೀವಿ ಸರ್, ನಾವು ಜಾಸ್ತಿ ತಗೊಂಗಿಲ್ಲ ಸರ್. ನಾವು ಅಕಸ್ಮಾತ್ ಏನು ಹಂಗೆ ಟೈಮ್ ಬಂದ್ರೆ ತಗೋತೀವಿ ಸರ್. ಹೊಲಕ್ಕಂದ್ರೆ ಗೊಬ್ಬರ ಹಾಕಕ್ಕ ಬಿತ್ತಾಕ ಸರ್, ಆ ಟೈಮ್ಗೆ ಸರ್ ಬೆಳೆ ಸಾಲ ತಗೊಳೋದು. ಎಷ್ಟು ದಿನದೊಳಗೆ ತೀರಿಸ್ತೀರಿ ಅದನ್ನ? ತೀರಿಸ್ತೇವೆ ಸರ್, ನಾವು ಜಾಸ್ತಿ ಜಾಸ್ತಿ ಕಟ್ಟಿ ತುಂಬ ತೀರಿಸ್ಬಿಡ್ತೇವೆ ಸರ್. ವರ್ಷ ವರ್ಷ ತಗೊಂತೀರಿ? ವರ್ಷ ತಗೊಂಡ್ ಸರ್, ಅಂತ ಏನ ಟೈಮ್ ಬಂದ ಅಷ್ಟೇ ತಗೋತೇವೆ ಸರ್. ನಾವು ಕೈಮ್ ದುಡಿತೇವಲ್ಲ ಸ್ವತಃ ಸ್ವಂತ ದುಡಿತೇವೆ ಸರ್. ಈಗ ಟ್ರ್ಯಾಕ್ಟರಿ ಅಂತವೇನು ತಗೊಂಡ್ರಿ? ಟ್ರ್ಯಾಕ್ಟರ್ ಇಲ್ಲ ಸರ್. ಎಮ್ಮೆ ಎತ್ತು? ಎಮ್ಮೆ ಎತ್ತದ ಸರ್. ಮುಂಚಿನಿಂದನೂ ಅದಾವ? ಕೊಂಡ್ಕೊಂಡಿಲ್ಲ ಆಮೇಲೆ? ಇಲ್ಲ. ಈ ರೀತಿ ಲಕ್ಷಾಂತರ ರೂಪಾಯಿ ಬರುತ್ತೆ ಮೆಕ್ಕೆಜೋಳದಿಂದ, ಎಷ್ಟು ಬರುತ್ತೆ ನಿಮಗೆ? ಅದು ಬರ್ತೇವೆ ಸರ್, ಒಂದೂವರೆ ಲಕ್ಷ ಮಟ ಉಸ್ಕೊಂಡು ಬರ್ತದೆ ಸರ್. ಹೌದಲ್ಲ, ಹತ್ತಿ ಒಳಗೆ 1 ಲಕ್ಷ, ಮೆಕ್ಕೆಜೋಳದಾಗ 1.5 ಲಕ್ಷ, ಮತ್ತೆ ಭತ್ತ ಸರ್. ಭತ್ತ ಸರ್ ತಿನ್ಲಿಕ್ಕೆ ಸರ್ ಅಷ್ಟೇ. ಅವು 2.5 ಲಕ್ಷ ರೂಪಾಯಿ ಏನ್ ಮಾಡ್ತೀರಿ? ಏ, ಅರ್ಧ ಖರ್ಚು ಹೋಗ್ತೈತಲ್ಲ ಸರ್, ಅದಕ್ಕೆ ಅರ್ಧ ಖರ್ಚಿಗೆ ಹೋಗ್ತೈತೆ. ಅದೇ ಖರ್ಚು ಅಷ್ಟು ಉಳಿತೈತೆ, ಉಳಿತೈತೆ ನಮಗೆ 1.5 ಲಕ್ಷ ಎಷ್ಟು ಉಳಿತೈತೆ ಸರ್. ಅದು ಅದು ಏನ್ ಮಾಡೋದು? ಆ ದುಡ್ಡನ್ನ ದುಡ್ಡು ಮತ್ತೆ ಮನೆಗೆ ಖರ್ಚೈತೆ ಸರ್. ಮನೆಗೆ ಕಟ್ಟಿ ಕಟ್ಲಿಕ್ಕೆ ಸರ್. ಹೊಸ ಮನೆ ಕಟ್ತಾ ಇದ್ರಿ? ಕಟ್ಟಿ ಹೊಸ ಕಟ್ಟ ಆಗೈತೆ ಸರ್. ಹೈನುಗಾರಿಕೆ ಐತೆ ಮನೆಯಲ್ಲಿ? ಹಾಲು ಹಾಲು ಐತೆ ಸರ್. ಎಷ್ಟು ಹಿಡ್ತಾವ? ಹಾಲೇನು ಜಾಸ್ತಿ ಹೇಳೋ ಸರ್, 1-2 ಲೀಟರ್ ಟೈಮ್. ನಿಮ್ಮ ತಂದೆಯವ್ರು ಮಾಡೋದಕ್ಕೂ ನೀವು ಮಾಡೋದಕ್ಕೂ ವ್ಯತ್ಯಾಸ ಇದೆಯಾ ಕೃಷಿ ಒಳಗೆ? ಹಾ, ಇದೆ ಸರ್. ಏನು ಯಾರು ಮಾಡಿದ್ರು ಅವಾಗ ಅಷ್ಟು ಇದಿಲ್ಲ ಸರ್, ಮೊದಲ ಇಷ್ಟು ಇದೆ ಬೆಳೆ ಬರೋದು. ಅವ್ರು ಅಷ್ಟು ಮೊದಲು ದುಡಿಮೆನು ಕಮ್ಮಿ ಮಾಡ್ತಿದ್ರಲ್ಲ, ಈಗ ಬರ್ತಾ ಬರ್ತಾ ಸರ್ ದುಡಿಮೆನು ಜಾಸ್ತಿ ಆಗುತ್ತೆ, ಬೆಳೆ ಜಾಸ್ತಿ ಉತ್ಪನ್ನ ಸಿಗಾಗತ್ತೆ ಸರ್. ಏನು ಜಾಸ್ತಿ ದುಡಿಮೆ ಮಾಡಿದ್ರಿ ನೀವು ಅದರಲ್ಲಿ? ಅಂದ್ರೆ ಅವಾಗ ನಾವು ಸಣ್ಣವರಿದ್ದೀವಿ, ತಂದೆಯವ್ರು ಒಬ್ಬರ ದುಡಿಯೋದು ಕಮ್ಮಿ ಆಗ್ತಿತ್ತು ಸರ್, ಅವ್ರ ಮನೇನು ನಡೆಸಬೇಕು. ಹಂಗಾಗಿ ಈಗ ನಾವು ಸ್ವಲ್ಪ ದೊಡ್ಡರಾದಾಗಿಂದ ಜಾಸ್ತಿ ದುಡಿಮೆ ಮಾಡಾಕತ್ತಿ, ಉತ್ಪನ್ನ ಚಲೋ ಬರಾಕತ್ತೆ. ಅಂದ್ರೆ ತಳಿಗಳು ಕೂಡ ಹೊಸ ತಳಿಗಳು ಬಂದಿದೆ? ಹಾ, ಹೊಸ ತಳಿನೂ ಬಂದಿದೆ ಸರ್. ಮತ್ತೆ ಬೆಳೆ ಪದ್ಧತಿನೂ ಬದಲಾವಣೆ ಆಗಿದೆ ಸರ್, ಹಂಗಾಗಿ ನಿಮ್ಗೆ ಉತ್ಪನ್ನ ಜಾಸ್ತಿ ಜಾಸ್ತಿ ದುಡಿಮೆ ನಿಮ್ಗಿಂತ ಜಾಸ್ತಿ ನಿಮ್ ತಂದೆಯವರು ದುಡಿದಿದ್ದ? ಹಾ, ದುಡಿದಿದೆ ಸರ್. ಹೌದಲ್ಲ, ನೀರಾವರಿ ಬಂತಂದ್ರೆ ಏನ್ ಮಾಡ್ಬೇಕು? ಕಬ್ಬು ಮಾಡ್ಬೇಕಂತೇಳಿ. ಇನ್ನು ಕಬ್ಬು ಬೆಳೆದಿಲ್ಲ? ಇನ್ನು ಬೆಳೆದಿಲ್ಲ ಸರ್. ಯಾಕೆ ಕಬ್ಬು ಮಾಡ್ಬೇಕು? ಕಬ್ಬಿನ ಉತ್ಪನ್ನ ಜಾಸ್ತಿ ಆಯ್ತು ಸರ್. ಏನ್ ಜಾಸ್ತಿ ಇದೆ ಅಲ್ಲಿ? ಅಂದ್ರೆ 1 ವರ್ಷ ಹಾಕಿದ್ರೆ 3-4 ವರ್ಷ ಬರ್ತೈತೆ ಸರ್, ಅದು ಒಂದು ಪೀಕ್. ಇದು ಒಂದು ಬೆಳೆ 1 ವರ್ಷಕ್ಕೆ ಒಂದಸಲ ಬರುತ್ತೆ, ಅದು ಕೂಡ ಅಲ್ಲಿ ತೊಂದರೆ ಐತಲ್ಲ. ಒಂದು ವರ್ಷಕ್ಕೆ ಒಂದೇ ಬೆಳೆ ಬರುತ್ತೆ, ನೀವು ಒಂದ್ಸಲ ಕಟಾವ್ ಮಾಡಬಹುದು. ಹೌದಲ್ಲ, 1 ವರ್ಷದ ತನಕ ಮತ್ತೇನು ಕೆಲಸ ಮಾಡಂಗಿಲ್ಲ. ಹೌದಲ್ಲ, ಸೋಮಾರಿಗಳ ಬೆಳೆ ಅಂತಾರೆ ಅದಕ್ಕೆ. ಏನ್ ಕೆಲಸ ಇಲ್ಲ, ಭವಿಷ್ಯ ಇಲ್ಲ, ಸುಮ್ನೆ ಒಂದ್ಸಲ ಬಿತ್ತು ಬಂದ್ಬಿಡುದು. ಆದ್ರೆ ಕೆಲಸ ಐತೆ ಸರ್, ಗಳೆ ಹೊಡಿಬೇಕಲ್ಲ ಸರ್. ಅದಕ್ಕೆ ಏನ್ ಗಳೆ ಹೊಡಿತೀರಿ? ಅದು ಗಳೆ ಹೊಡಿಬೇಕಲ್ಲ ಸರ್, ರಂಟಿ ಹೊಡಿಬೇಕು ಸರ್. ಅದಕ್ಕೆ ರಂಟಿ ಹೊಡಿಬೇಕು, ಕುಂಟಿ ಹೊಡಿಬೇಕು, ಗೊಬ್ಬರ ಹಾಕ್ಬೇಕು ಸರ್. ಅದಕ್ಕೂ ಸ್ವಲ್ಪ ಬೆಳೆದ್ಮೇಲೆ ಮತ್ತೇನು ಒಳಗ ಹೋಗಿಲ್ಲ ನೀವು? ಹೌದಲ್ಲ, ಸ್ವಲ್ಪ ನಡೆದು ಮಾಡ ಬಂತಂದ್ರೆ ಸ್ವಲ್ಪ ಕೆಲಸ ಕಮ್ಮಿ ಸರ್. ಅವಾಗ ಮತ್ತೆ ಮೆಕ್ಕೆಜೋಳ ಒಂದೇ ಬೆಳೆ? ಹೌದಲ್ಲ, ನೀರಾವರಿ ಬಂತಂದ್ರೆ ಅಂದ್ರೆ ಶೇಂಗಾ ಹಾಕ್ಬಹುದು ಅಥವಾ ಹೆಸರು ಹಾಕ್ಬಹುದು, ಮಡಿಕೆ ಹಾಕ್ಬಹುದು, ಏನಾದ್ರೂ ಹಾಕ್ಬಹುದು ಸರ್. ಮತ್ತೆ ನೀವು ಕಬ್ಬಿನೊಳಗೆ ಏನ್ ಹಾಕಬಹುದು? ಕಬ್ಬಿನೊಳಗೆ ಏನ್ ಹಾಕ್ಬೋದು ಸರ್? ಇದಕ್ಕಿಂತ ಅದು ಹೇಗೆ ಚಲೋ ನಿಮ್ಗೆ ಮೆಕ್ಕೆಜೋಳಕ್ಕಿಂತ? ಕಬ್ಬು ಅಂದ್ರೆ ಅದಕ್ಕೆ 1 ವರ್ಷ ಹಾಕಿದ್ರೆ ಸರ್, 3 ವರ್ಷ ಮಟಾನು ಒಂದೇ ಇದರಲ್ಲಿ ಬರ್ತೈತೆ ಸರ್. ಬೇರೆ ಏನಿಲ್ಲ? ಏನಿಲ್ಲ ಸರ್. ಈಗ ನಿಮ್ಗೆ ಮೆಕ್ಕೆಜೋಳ ಅಷ್ಟು ವರ್ಷ ನಮ್ಗೆ ಜಾಸ್ತಿ ಖರ್ಚು ಬರ್ತೈತೆ ಸರ್. ಅದ ಕಬ್ಬಿಂದ ಬೆಳಿಗ್ಗೆ ಒಂದ್ ಎರಡು ವರ್ಷ ಚಲೋ ಬೆಳೆಸಿದೆ ಸರ್. ಮತ್ತೆ ಏನ್ ಕೆಲಸ ಇರೋಂಗ? ಈಗ ನೀವು ಮೇವು ಅಂತದೆಲ್ಲ ಸಿಗಲ್ಲ ಅಲ್ಲಿ? ಸಿಗ್ತೇವೆ ಸರ್, ಮೇವು ಸಿಗ್ತದೆ. ಅದ್ರಾಗ ಮೇವು ಸಿಗ್ತದೆ, ಅದನ್ನ ಕಟ್ ಮಾಡಿ ಹಾಕೋದನ್ನ? ಅದರಲ್ಲಿ ಮೇವು ಬರ್ತದೆ ಸರ್, ಅದ ಕಟ್ ಮಾಡಿ ದನ ಹಾಕ್ತೇವೆ ಸರ್. ಹಾಕ್ತಾ ಇದಾರ? ಹಂಗ? ಹೌದ ಸೌದ್ ಸರ್. ಹಂಗಾದ್ರೆ ಇನ್ನೊಂದ್ ಸ್ವಲ್ಪ ದನ ಜಾಸ್ತಿ ಸಾಕ್ಬಹುದು ನೀವು? ಆಗ್ತೇವೆ ಸರ್, ಸಾಕಿದ್ರೆ. ಮತ್ತೆ ಯಾಕೆ ಮಾಡಿಲ್ಲ? ಇಲ್ಲ ಸರ್, ನಾವು ಇನ್ನೂ ಕಬ್ಬಿಗೆ ಮಾಡಿಲ್ಲ ಸರ್. ಹಂಗಾಗಿ ನೀರಾವರಿ ಇದ್ರೆ ದನ ಸಾಕ್ಬೋದು ಸರ್. ಬರ್ತೈತೆ ಸರ್.

ಹೋಗುತ್ತೆ ಮಗಳೋರ ದಂಡಿಗೋ, ನಾನು ಹೋಗುತ್ತೆ ಮಗಳೋರ ದಂಡಿಗೋ, ಕೇಳು ಎನ್ನ ಮಗನೇ, ಯಮುನಾ ಒಂದೇ ಪಟ್ಟಾಣ ಕುಗುವಾಗೆ ಭಕ್ತ ನಪುವಾಗೆ ಅಣ್ಣೆ ನಗುರ ತಮ್ಮೆ ನಗುರವು ಭಕ್ತಾಣ ಪುಗುವಾಗೆ ಅಣ್ಣೆ ನಬರ ತಮ್ಮೆ ನಬರವು